ಮೂರಾಗಿದೆ. ಸಹಜವಾದ ಒಂದು ಸಂದೇಹ, ಉತ್ಪತ್ತಿ ಪ್ರಳಯಗಳು ಇಲ್ಲ ಅಂತ ಆಗಿದ್ದರೆ ಇದೇ ಸಲ್ವಮೊಂಡ. ಮೊಂಡ್ರನ್ನ ಪಕ್ಕದಲ್ಲಿ ಇಟ್ಕೋಬೇಕು. ಅಮೊಂಡ ಕುರಿಯನ್ನ ಯೇಸು ಕ್ರಿಸ್ತ ಕೀಳಗೆ ಇಟ್ಕೊಂಡಿದ್ದೀನಿ. ಮೊಂಡ ಉತ್ಪತ್ತಿ ಪ್ರಳಯಗಳು ಅಭಾವ. ದೇರ್ ಇಸ್ ನಥಿಂಗ್ ಲೈಕ್ ಉತ್ಪತ್ತಿ ಸೃಷ್ಟಿ, ನಥಿಂಗ್ ಲೈಕ್ ಲಯ ನಾಶ, ಎಲ್ಲ ಭ್ರಮ ಅಂತ ಹೇಳಿದ್ದು ಯಾರಿಗೂ ರಿಲೀಸ್ ಮಾಡ್ಲಿಕ್ಕಾಗುವುದಿಲ್ಲ ಅಂತ ಸ್ಟೇಟ್ಮೆಂಟ್ ಹೇಳವ. ವ್ಯಾಸ ಬಿಡ್ದ ಕೂತ್ಕೊಂಡ ಕುತ್ಕೊಂಡು ಕೇಳವ ಎದುರಿ ಕೂತ್ಕೊಂಡ. ಈ ಜಗತ್ತು ಸುಳ್ಳು, ವಾಸ್ತವಿಕವಾಗಿ ಸುಳ್ಳೇ ಸುಳ್ಳು. ಮಧ್ಯದಲ್ಲಿ ಸ್ವಲ್ಪ ಇದನ್ನು ಪ್ಯಾಚಪ್ ವರ್ಕ್ ಇದೆ, ಇದ್ದಂತೆ ತೋರುತ್ತದೆ, ಇದ್ದ ಹಾಗೆ ಅನಿಸ್ತದೆ. ಇದು ಸಮಾಧಾನಕರವಾದಂತ ಹೇಳಿಕೆ ಅಷ್ಟೇ ವಿನಃ ಸತ್ಯಾಂಶದಲ್ಲಿ ಈ ಜಗತ್ತಿಲ್ಲೇ ಇಲ್ಲ. ಯಾವ ದೃಷ್ಟಿಯಿಂದಲಾದರೂ ಚಿಂತೆ ಇಲ್ಲ, ಇದೆ ಅಂತ ಹೇಳಿದ್ದಾದ್ರೆ ಮುಕ್ತಿ ಸಾಧ್ಯವಿಲ್ಲ. ಇದಕ್ಕೆ ನೀನು ಎರಡು ರಿಯಾಲಿಟಿ ಯಾಕೆ ಕೊಡ್ತೀಯಪ್ಪ ನೀನು? ಒಂದು ಬ್ರಹ್ಮ ಸತ್ಯಂ, ಜಗದಪಿ ಸತ್ಯ, ಮತ್ತೆ ಎರಡು ರಿಯಾಲಿಟಿ ಕೊಟ್ಬಿಟ್ರೆ ಬಿಡುಗಡೆ ಹೆಂಗ್ ಸಾಧ್ಯ? ಆವಾಗ ಸುಖ ದುಃಖಗಳು ಸತ್ಯ ಅಂತ ನಿನ್ನ ವೈಯಕ್ತಿಕವಾಗಿ ನೀನು ಒಪ್ಪಬೇಕು. ದುಃಖಗಳು ಸತ್ಯ ಅಂತ ಒಪ್ಪಿಕೊಂಡಾಗ ಮೂರು ಕಾಲದಲ್ಲಿ ಸತ್ಯವೋ ರಿಲೇಟಿವ್ ಸತ್ಯವೋ ಅಂತ ಹೇಳೋಣ. ಅದು ಸುಖದ ಕ್ಷಣವೇ ಇರಲಿ, ದುಃಖದ ಕ್ಷಣವೇ ಇರಲಿ, ನೋವಿನ ಕ್ಷಣವೇ ಇರಲಿ, ಆ ಕ್ಷಣದಲ್ಲಿ ಇರ್ತದೋ ಏನು ಶಾಶ್ವತವಾಗಿರ್ತದೋ? ಆ ಕ್ಷಣದಲ್ಲಿ ಇರ್ತದೆ ಅಷ್ಟೇ. ಕೇಳಿಸ್ತದೆ ನೋಡಿಲ್ಲ, ಆ ಕ್ಷಣದಲ್ಲಿ ಇದ್ದಂತೆ ಇರುತ್ತದೆ. ಪೂರ್ವದಲ್ಲಿ ಇದ್ದು ಭವಿಷ್ಯದಲ್ಲಿಯೂ ಹಾಗೆ ಇರ್ತದೆ ಅಂತಂದ್ರೆ ಸತ್ಯ ಅಂತ ಆಗ್ತದೆ. ಇಲ್ಲ ಆ ತರ ಸತ್ಯ ಅಲ್ಲ, ಮತ್ತಿನ್ನು ಯಾವ ತರ ಸತ್ಯ? ಅವನ ಮುಖದಿಂದ ಬರ್ತದೆ. ಆವಾಗಿದ್ದ ಹಾಗೆ ಇರ್ತದೆ, ಆಮೇಲೆ ಇರುವುದನ್ನ ತೋರಿಸ್ತದೆ. ಇದ್ದಾಗಿರ್ತದೆ ಆಮೇಲೆ ಇರುವುದಿಲ್ಲ ಅಂತಂದ್ರೆ ಅದು ಸತ್ಯ ಅಲ್ಲ. ಅಲ್ಟಿಮೇಟ್ ಸತ್ಯಂ ಕಾದು, ಸತ್ಯ ಅಲ್ಲ. ಅರ್ಥಾತ್ ಜಗತ್ ಸತ್ಯ ಅಲ್ಲ. ಸತ್ಯವಾಗಿದ್ದಂತ ತೋರ್ತು. ಹೀಗಾಗಿ ಶ್ರೋತೃ ಏನಾಗ್ಬಿಟ್ಟ, ಈ ಜಗತ್ತು ಇದು ಸೃಷ್ಟಿ ಮತ್ತು ಲಯ ಎರಡೂ ಅಭಾವ ಅಂತ ಹೇಳಿದಾಗ ಶ್ರೋತೃವಿನ ಮನಸ್ಸಿನಲ್ಲಿ ಗೊಂದಲ ಎದ್ದು ಬಿಡ್ತದೆ. ಹೀಗಾಗಿ ಪ್ರಶ್ನೆ ಮಾಡ್ತಾನೆ, ಕಥಂ ಅಭಾವ, ಯಾಕೆ ತಾನೆ ನೀವು ಹೇಳ್ತೀರ? ಎಲ್ಲವೂ ಸತ್ಯವಾಗಿ ಕಾಣ್ತದೆ, ಗಿಡ ಹೂ ಮರಗಳು ಪಕ್ಷಿಗಳು ಪ್ರಾಣಿಗಳು ಮಠದ ಕೋತಿಗಳು ಎಲ್ಲ ಸತ್ಯವಾಗಿ ಕಾಣ್ತವೆ, ಜಿಗಿದಾಡ್ತವೆ, ಹರಡ್ತವೆ ನೋಡೋದು. ಹೀಗಿರುವಾಗ ಇದನ್ನ ಸುಳ್ಳು ಅಂತ ಹೇಗೆ ಹೇಳ್ತೀರಾ? ಹೇಳಿಕ ಪ್ರಮಾಣದ ಪುನಃ ಸುಮ್ಮನೆ ಹೇಳೋದಿಲ್ಲ. ಉಚ್ಯತೆ ದ್ವೈತಸ್ಯ ಅಸತ್ವಾದ ಮೊದಲನೇ ಪಾಯಿಂಟ್. ದ್ವೈತ ಅನ್ನುವಂಥದ್ದು ಸುಳ್ಳು, ಇದು ಭೇದಗಳಿಂದ ಕೂಡಿದ್ದು ದ್ವೈತ. ಭೇದರಹಿತವಾದದ್ದು ಅದ್ವೈತ. ಇಲ್ಲಿ ದೊಡ್ಡ ಘಟ ಇದೆ, ಇಲ್ಲಿ ಮೀಡಿಯಂ ಘಟ ಇದೆ, ಇಲ್ಲಿ ಚಿಕ್ಕ ಘಟ ಇದೆ. ಈ ಮೂರುಗಳು ಒಂದಕ್ಕೆ ಒಂದು ಭಿನ್ನವಾಗಿ, ಈ ಭಿನ್ನತೆ ವಾಸ್ತವಿಕತೆ ಅಲ್ಲ, ಇದು ಕಲ್ಪನೆ ಅಂತ ಇಲ್ಲಿ ಉಪನಿಷತ್ ಹೇಳ. ಭಿನ್ನತೆ ಇದು ವಾಸ್ತವಿಕತೆ ಅಲ್ಲ, ಇದು ಕಲ್ಪನೆ. ಇದು ದೊಡ್ಡ ಘಟ ಅಂದಲ್ಲ, ಇದಕ್ಕಿಂತ ದೊಡ್ಡ ಘಟವನ್ನು ತಂದು ಹರಿವಿ ಅಂತ ಕರೀತಾರೆ. ಪಕ್ಕದಲ್ಲಿ ಇದೇನಾಗ್ತದೆ? ಚಿಕ್ಕ ಘಟ ಅಂತ. ಜಗ್ಗ ನಕ್ಕ ನಕ್ಕ ನಕ್ಕ ಅಂತವ ಹರಿವೆಯ ದೃಷ್ಟಿಯಲ್ಲಿ ಇದು ಚಿಕ್ಕದಾಗುತ್ತೆ, ಸಣ್ಣ ಘಟದ ದೃಷ್ಟಿಯಲ್ಲಿ ಇದು ದೊಡ್ಡ ಘಟ. ಇದು ಚಿಕ್ಕದು ದೊಡ್ಡದು, ಇವೆರಡು ಬಿಟ್ಬಿಡ್ರಿ. ಆದ್ರೂ ನೀವು ಚಿಕ್ಕದು ಅಂತ ಕರೆದ್ರೆ ಇಲ್ಲೋ, ಆದ್ರೂ ದೊಡ್ಡದು ಅಂತ ಕರೆದ್ರೆ ಇಲ್ಲೋ, ಅಂದ್ರೆ ಹೇಳ್ರಿ ಚಿಕ್ಕದ ದೊಡ್ಡದ? ಇಲ್ಲ, ಆ ಘಟದ ದೃಷ್ಟಿಯಿಂದ ದೊಡ್ಡದು, ಈ ಹರವಿ ದೃಷ್ಟಿಯಿಂದ ಚಿಕ್ಕದು. ಅವು ಎರಡು ದೃಷ್ಟಿಕೋನಗಳನ್ನು ಹೊರತುಪಡಿಸಿರೋದು ಯಾವುದು? ಚಿಕ್ಕದು ಅಲ್ಲ ಈ ಚಿಕ್ಕದು ದೊಡ್ಡದು ಅನ್ನುವ ಭೇದ ಎಲ್ಲಿಂದ ಬಂತು? ನೋ ಅದರ ಆನ್ಸರ್, ಬೇರೆ ಉತ್ತರ ಮಾತ್ರ ಇಲ್ಲೇ ಇಲ್ಲ. ಇದು ಮನೋಕಲ್ಪಿತ, ವಾಸ್ತವಿಕವಾಗಿ ಇಲ್ಲೇ ಇಲ್ಲ, ಕಲ್ಪನೆಯಲ್ಲಿ ಇದೆ. ಪ್ರಪಂಚದ ಸಮಸ್ತ ವ್ಯವಹಾರಗಳಿಗೆ ಕಾಲ್ಪನಿಕ ವ್ಯವಹಾರವೇ ಸಪೋರ್ಟ್ ಮಾಡ್ತದೆ, ಪ್ರಾಪಂಚಿಕ ವ್ಯವಹಾರಕ್ಕೆ ಸತ್ಯಾಂಶವು ಏನಕ್ಕೂ ಉಪಯೋಗಿಲ್ಲ. ಒಂದು ಎರಡು ಕಿಲೋ ಸಚ್ಚಿದಾನಂದ ಕೊಡ್ರಿ ಅಂತ ಕೇಳ್ತೀರಾ ಮಾರ್ಕೆಟ್ನೊಳಗೆ? ಹೋಗಪ್ಪ ಮಾರಾಟ ಮಾಡ್ಕೊಂಬ ಹೋಗು, ನಮ್ಮ ಆಶ್ರಮದ ಜಾಸ್ತಿ ಆಗದೆ ಬ್ರಹ್ಮ ತಗೊಂಡು ಕುಟುಂಬ ಜಾಸ್ತಿಯ. ವ್ಯವಹಾರದ ಸಮೀಪ ಸಹಿತ ಬರೋದಲ್ಲ, ಹಾಗಾದ್ರೆ ವ್ಯವಹಾರದಲ್ಲಿ ವ್ಯವಹಾರಕ್ಕೆ ಬರುವಂತಹ ವ್ಯಾವಹಾರಿಕ ಪದಾರ್ಥಗಳು ಯಾವು ಯಾವವು? ಘಟ್ಟಪಟ್ಟ ಮಠ ಇತ್ಯಾದಿಗಳು, ಟೇಬಲ್ಲು ಚೇರು, ಕಟ್ಟಡ, ರಸ್ತೆ, ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇ, ಗ್ರಾಮ ಸಡಕ್, ಇವು ಸತ್ಯವೋ ಕಲ್ಪಿತವೋ? ನಿನ್ನೆ ಇದ್ದು ಮಲಗೊಂದು ಇವತ್ತಿಲ್ಲ, ನಿನ್ನೆ ಇದ್ದು ಹಾನಿಗಳು ಇವತ್ತಿಲ್ಲ, ಕೋಸ್ಟಲ್ ಹೈವೇ ನ್ಯಾಷನಲ್ ಹೈವೇ 63-64 ಬಾರಿ ಜೋರ ಕನ್ಸ್ಟ್ರಕ್ಷನ್ ಇರೋದು. ಒಂದು ಗುರುತಾಗ್ತದೆ ಮತ್ತೆ ಈಗಿದ್ದದ್ದು ಹೀಗೆ ಇರ್ತದೆ ಅಂತ ಹೇಳಿ ಬರುದು ಸತ್ಯಾಂಶ ಎಲ್ಲಿದೆ? ಯಾವುದು ಸತ್ಯ? ಸುಮ್ಮನೆ ವ್ಯವಹಾರಕ್ಕೆ ವ್ಯವಹಾರದ ವಸ್ತುಗಳೇ ಬೇಕು. ವ್ಯವಹಾರದ ನಡೀತು ಕಲ್ಪಿತವಾದ ಜಗತ್ತಿಗೆ ಕಲ್ಪಿತವಾದ ಪದಾರ್ಥಗಳೇ ಬೇಕು. ಕಲ್ಪಿತವಾದ ಜಗತ್ತಿಗೆ ವಾಸ್ತವಿಕವಾದ ಸತ್ಯವು ಏನಕ್ಕೂ ಉಪಯೋಗ ಬರುವುದಿಲ್ಲ. ನನಗೆ ಗೊತ್ತಿರೋದು ಒಂದೇ ಸಚ್ಚಿದಾನಂದ ಸತ್ಯಂ, ಬೇರೆ ಯಾವುದು ಸತ್ಯ ಗೊತ್ತಿಲ್ಲ ಅಂತ ಹೇಳಿ ಕೋರ್ಟ್ನ ಹೇಳಿದ್ರೆ ಅದು ಎವಿಡೆನ್ಸ್ ಆಗುವುದಿಲ್ಲ, ಪ್ರಮಾಣ ಆಗುವುದಿಲ್ಲ, ಸಾಕ್ಷಿ ಆಗುವುದಿಲ್ಲ. ಅವನು ಅಂದ ಬಿಡ್ತಾನೆ ನಿನ್ ಸತ್ಯದ ಅಂತ ಒಂದು ನನಗೇನಾಗಬೇಕಾಗಿದೆ, ಈ ಆಕ್ಸಿಡೆಂಟ್ ನಡೀತೋ ಇಲ್ಲ ಇಷ್ಟು ಹೇಳ. ದ್ವೈತಸ್ಯ ಅಸತ್ವ ಇದನ್ನ ಪುಷ್ಟೀಕರಿಸೋದಕ್ಕೆ ಇಷ್ಟು ಪ್ರಮಾಣಗಳಿವೆ. ಎತ್ರ ಹಿ ದ್ವೈತಮಿವ ಭವತಿ ಇವ ಅಂಡರ್ಲೈನ್ ದ್ವೈತಂ ಇವ ಭವತಿ as though there is dvaita. ಆಯ್ತ್ ಸ್ವಾಮೀಜಿ, ದೊಡ್ಡ ಹರಿವಿಯ ಜೊತೆ ದೊಡ್ಡ ಘಟ, ದೊಡ್ಡ ಘಟ ಜೊತೆ ಸಣ್ಣ ಘಟ, ಸಣ್ಣ ಘಟ ಜೊತೆ ಕುಡಿಕೆ ಮಡಿಕೆ, ಈ ಭೇದಗಳು ಕಲ್ಪಿತ ಅಂತ ಹೇಳಿದ್ರೆ ಒಪ್ಕೋತೀವಿ. ಘಟ ಕಲ್ಪಿತವೇ? ವೇದಾಂತಿ ಆದರೆ ಸ್ಪಷ್ಟ ಹೇಳ್ಬಿಡ್ತಾನೆ, ಘಟವು ಕಲ್ಪನೆ. ಘಟವೇ ಕಲ್ಪನೆ ಆದ್ರೆ ಹಾಗೆ ಸತ್ಯ ಏನು? ಮಣ್ಣು ಇದನ್ನ ಫ್ರಾಕ್ಷನ್ ಮಣ್ಣು. ಘಟಪೂರ್ವದಲ್ಲಿ ಮಣ್ಣು, ಘಟ ಅಸ್ತಿತ್ವದಿದ್ದಾಗ ಮಣ್ಣು, ಘಟವು ನಾಶವಾದ ಮೇಲೆ ಮಣ್ಣಿಗೆ ಹೋಗ್ತದೆ. ಆದ್ದರಿಂದ ದ್ವೈತಂ ಇವ ಭವತಿ ಆಸ್ ದೋ ಇದ್ದಂತೆ ತೋರ್ತದೆ. ಅದನ್ನು ನಾವು ಅಲುಗಳೆಯೋದಿಲ್ಲ. ದೊಡ್ಡದು ಸಣ್ಣದು ಅಂತ ತೋರ್ತದೆ ಬೃಹದಾರಣ್ಯಕ ಕಠೋಪನಿಷತ್ ಹೇಳ್ತದೆ, ಯ ಇಹ ನಾನಾ ಇವ ಪಶ್ಯತಿ. ಅವಿವೇಕಿ ಅಜ್ಞಾನಿ ತಿಳಿಯದೇ ಇದ್ದವನು ನಾನಾ ಇವ ಪಶ್ಯತಿ, ಬೇರೆ ಬೇರೆ ಬೇರೆ ಬೇರೆ ಬೇರೆ ಎಂದು ಭೇದವನ್ನು ಮಾಡಿ ನೋಡುತ್ತಾನೆ. ತಪ್ಪೇನಿಲ್ಲ, ಆದ್ರೆ ನಾವು ತಿಳಿದಿರ್ಬೇಕು. ಏನ್ ತಿಳಿದಿರ್ಬೇಕು? ಈ ಭೇದೆಯನ್ನ ನೋಡಿಗತ್ತೀನಿ, ಇದು ಇದು ಇದು ವಾಸ್ತವಿಕತೆಯನ್ನು ಹೊಂದಿಲ್ಲ, ಅವಾಸ್ತವಿಕ. ಅದು ತಿಳಿದ್ರೆ ಮುಗುದೈತೆ. ಆತ್ಮೈವ ಇದಂ ಸರ್ವಂ ಛಾಂದೋಗ್ಯ, ಇದಂ ಸರ್ವಂ ಆತ್ಮೈವ, ಸರ್ವಂ ಬ್ರಹ್ಮೈವ ಛಾಂದೋಗ್ಯ, ಏಕಮೇವ ಅದ್ವಿತೀಯಂ, ಇದಂ ಸರ್ವಂ ಯತ್ ಅಯಂ ಆತ್ಮ. ಇದು ಇದು ಇದು ಎಂದು ನಾವು ಏನೇನನ್ನ ನೋಡ್ತಾವೋ ಅವೆಲ್ಲವೂ ಕೂಡ ಆತ್ಮ ಸ್ವರೂಪಗಳೇ ಆಗಿವೆ. ಆದ್ದರಿಂದ ಎಷ್ಟು ಹೇಳಿಕೆಗಳೇನು ತೋರಿಸ್ಕೊಟ್ಟು, ದ್ವೈತ ಸತ್ಯ ಅಂತ ತೋರಿಸ್ಕೊಟ್ಟು, ದ್ವೈತ ಇಲ್ಲ ಅಂತ ತೋರಿಸ್ಕೊಟ್ಟು, ದ್ವೈತ ಇಲ್ಲ, ದ್ವೈತ ಇಲ್ಲ, ಅದ್ವೈತ ತಿಳಿಯಂಗಿಲ್ಲ, ಗತಿ ಏನು ಶೂನ್ಯ ಮತ್ತೊಯ್ಯದ ಮತ್ತೊಯ್ಯದಂತ ಏನ್ ಹೇಳ್ದ ಶೂನ್ಯ ಬರ್ತಾ ಅವರು ಬರ್ತಾರೆ ಈಗ ಮುಂದೆ. ಸದ್ಯಕ್ಕೆ ದ್ವೈತ ಅಸತ್ವ ಅನ್ಸುತ್ತ ಇಲ್ಲಿವರೆಗೂ ಆಗಿದೆ ಅಷ್ಟೇ ಅಲ್ಲ, ಮುಂದೆ ಆಗಿದೆಯಾ? ನೂರ ಹದಿನಾಲ್ಕು. ಯದಿ ಏವಂ ಯದಿ ಏವಂ ದ್ವೈತ ಅಭಾವೇ ದ್ವೈತ ಅಭಾವೇ ಶಾಸ್ತ್ರ ವ್ಯಾಪಾರಃ ಶಾಸ್ತ್ರ ವ್ಯಾಪಾರಃ ನ ಅದ್ವೈತೇ ನ ಅದ್ವೈತೇ. ಒಂದು ವೇಳೆ ಯದಿ, ಒಂದು ವೇಳೆ ಎಲ್ಲಾ ಶಾಸ್ತ್ರಗಳ ಜಿಜ್ಞಾಸ ದ್ವೈತ ಅಭಾವೇ ಅಭಾವೇ ದ್ವೈತದ ಅಭಾವವನ್ನು ತೋರಿಸುವುದರಲ್ಲಿಯೇ ಬ್ಯುಸಿ ಆಗಿಬಿಟ್ಟಿದ್ದಾದರೆ ಶಾಸ್ತ್ರಗಳ ಪೂರ್ಣ ಪ್ರಯತ್ನ ಏನು, ದ್ವೈತ ಎನ್ನುವುದು ಇಲ್ಲವೇ ಇಲ್ಲ ಅನ್ನೋ ಪ್ರಯತ್ನ. ಮತ್ತು ಜೊತೆ ಜೊತೆಗೆ ಇದು ಸ್ಪಷ್ಟವಾಗಿ ಹೋಗ್ತದೆ, ಅದ್ವೈತವನ್ನು ತಿಳಿಸ್ತಾ ಇಲ್ಲ. ಶಾಸ್ತ್ರದ ಪ್ರಯತ್ನ ಯಾಕಡೆಗಿದೆ, ದ್ವೈತವು ಸುಳ್ಳು ನ ಅದ್ವೈತೆ, ಅದ್ವೈತವನ್ನು ತಿಳಿಸುವುದರಲ್ಲಿ ಅದರ ಪ್ರಯತ್ನ ಇಲ್ಲ. ಶಾಸ್ತ್ರದ ಪ್ರಯತ್ನ ಯಾವುದ್ರೋಗಿದೆ, ದ್ವೈತವನ್ನ ನಿರಾಕರಣೆ ಮಾಡುದು. ಇಲ್ಲಿ ನಮಗೊಂದು ವಿರೋಧ ಕಂಡು ಬರ್ತದೆ. ವಿರೋಧಾತ್ ತಥಾಚ ಸತಿ ಅದ್ವೈತ ವಸ್ತು ಅದ್ವೈತಸ್ಯ ವಸ್ತುತ್ವೇ ಪ್ರಮಾಣ ಅಭಾವಾತ್ ಶೂನ್ಯವಾದ ಪ್ರಸಂಗ. ಶಾಸ್ತ್ರ ವ್ಯಾಪಾರ ದ್ವೈತ ಅಭಾವೇ ನ ಅದ್ವೈತ, ಅದ್ವೈತವನ್ನು ಸಿದ್ಧ ಮಾಡುವುದರಲ್ಲಿ ಶಾಸ್ತ್ರದ ಪ್ರಯತ್ನ ಇಲ್ಲ ಅನ್ನುವುದು ವಿರೋಧ. ಅದು ಮಾಡೋದಾದ್ರೆ ದ್ವೈತವನ್ನು ಹೇಗೆ ನಿರಾಕರಣೆ ಮಾಡ್ತೇವೆ ಹಾಗೆ ಅದ್ವೈತವನ್ನು ಸಿದ್ಧ ಮಾಡಿ, ಇಲ್ಲದೆ ಹೋದ್ರೆ ವಿರೋಧ ಆಗ್ತದೆ. ಆದ್ರೆ ಆಗ್ಬಿಡಪ್ಪ, ನಿನಗೆ ಕಳ್ಕೋಬೇಕಾಗಿದೆ ತಥಾಚ ಸತಿ, ಹಾಗೆ ಆಗಿದ್ಯಾದರೆ ಅದ್ವೈತಸ್ಯ ವಸ್ತುತ್ವೇ ಪ್ರಮಾಣ ಅಭಾವಾತ್, ದ್ವೈತವನ್ನ ನಿರಾಕರಿಸಲಿಕ್ಕೆ ನಿಮ್ಮಲ್ಲಿ ಎಷ್ಟು ಪ್ರಮಾಣಗಳಿವೆಯೋ ಹಾಗೆ ಅದ್ವೈತವನ್ನು ಸಿದ್ಧ ಮಾಡೋದಕ್ಕೆ ನಿಮ್ಮ ಹತ್ರ ಪ್ರಮಾಣ ಇಲ್ಲ ಅಂತ. ಅದ್ವೈತಸ್ಯ ವಸ್ತುತ್ವೇ ಪ್ರಮಾಣ ಅಭಾವಾತ್, ಏನೋ ನಾಕಾರು ಪ್ರಮಾಣಗಳಿದ್ದದ್ದಾದ್ರೆ ದ್ವೈತವನ್ನು ಸಿದ್ಧ ಮಾಡಲಿಕ್ಕಿದೆಯೇನ, ಅದ್ವೈತ ಮಾಡಲಿಕ್ಕಿಲ್ಲ. ಹಾಗಾದರೆ ದ್ವೈತ ನಿರಾಕರಣೆಗೆ ಪ್ರಮಾಣ ಇದೆ, ಅದ್ವೈತವನ್ನು ಸಿದ್ಧ ಮಾಡಲಿಕ್ಕೆ ಪ್ರಮಾಣ ಇಲ್ಲ, ಇದು ವಿರೋಧ ಅಲ್ವೇ? ಯಾವ ಪ್ರಮಾಣಗಳು ದ್ವೈತವನ್ನು ಸಿದ್ಧ ಮಾಡ್ತೋ ಇಲ್ಲ ಸಿದ್ಧ ಮಾಡ್ತೋ ಅವೇ ಪ್ರಮಾಣಗಳು ಅದ್ವೈತವನ್ನ ಸಿದ್ಧ ಮಾಡಬೇಕು. ಹಾಗೆ ಮಾಡದೆ ಹೋದಲ್ಲಿ ಶೂನ್ಯ ಪ್ರಸಂಗ, ದ್ವೈತ ನಿರಾಕರಣೆ ಸಿದ್ಧವಾಗೋಯ್ತು. ಅದ್ವೈತವನ್ನು ತಿಳಿಸಲಿಕ್ಕೆ ಪ್ರಮಾಣ ಇಲ್ಲ, ಮತ್ತು ಆತ್ಮ ಏನ್ರಿ ಇದು ಬಾಚ್ಯ ಸುಪ್ಪಂದ್ರೇನು ಶೂನ್ಯ, ಶೂನ್ಯವಾದ ಪ್ರಸಂಗ ಪ್ರಮಾಣ ಅಭಾವಾತ ಶೂನ್ಯವಾದ ಪ್ರಸಂಗ. ದ್ವೈತಸ್ಯ ಚ ಅಭಾವಾತ್ ಅಭಾವಾತ್ ದ್ವೈತ ಇಲ್ಲ, ಅದ್ವೈತವನ್ನು ಸಿದ್ಧ ಮಾಡಲಿಕ್ಕೆ ನಿಮ್ಮಲ್ಲಿ ಪ್ರಮಾಣ ಇಲ್ಲ. ಅದರಿಂದ ಏನಾಗ್ಬಿಡ್ತೀಗ, ದ್ವೈತಸ್ಯ ಚ ಅಭಾವಾತ್ ಆ ಕಡೆಗೆ ದ್ವೈತವೂ ಇಲ್ಲ, ಈ ಕಡೆಗೆ ಅದ್ವೈತವೂ ಇಲ್ಲ. ಅದ್ವೈತ ಯಾಕಿಲ್ಲ, ಪ್ರಮಾಣ. ದ್ವೈತ ಯಾಕಿಲ್ಲ, ಕಪೋಲ ಕಲ್ಪಿತ ಆರೋಪಿತ, ಘಟಪಟಾದಿಗಳೆಲ್ಲವೂ ಕೂಡ ಆರೋಪಿತ. ಆ ದೃಷ್ಟಿಯಿಂದ ಸಿದ್ಧವಾಗೋಯ್ತು. ಉಳಿತೇನು, ಏನೂ ಉಳಿದಿಲ್ಲ. ಶೂನ್ಯ ಪ್ರಸಂಗ ಗೊತ್ತಾಯ್ತಾ, ಬಾಂಬೆ ಹಾಕ್ಬಿಟ್ಟವ ದೊಡ್ಡ ಬಾಂಬ್. ಶಾಸ್ತ್ರ ಹೇಳ್ತದೆ, ಮೃತ್ಯು ಸರ್ಪಾದಿ ವಿಕಲ್ಪನಾಯಾಹ ನಿರಾಸ್ಪದತ್ವ ಅನುಪಪತ್ತಿ ಇತಿ ಪ್ರತ್ಯುಕ್ತಮೇತತ್ ಕಥಂ ಉಜ್ಜೀವಯಸಿ ಇತಿ ಆಹ ರಜ್ಜುಃ ಅಪಿ ಸರ್ಪ ವಿಕಲ್ಪಸ್ಯ ದೃಷ್ಟಾಂತ ಅನುಪಪತ್ತಿ. ಹಾಗಲ್ಲಪ್ಪ, ಶೂನ್ಯ ಪ್ರಸಂಗ ಬರುವಂತಹ ಸಾಧ್ಯತೆ ಇಲ್ಲ. ಏನಂತ ನಾವು ಹೇಳ್ತೀವಿ, ರಜ್ಜು ಸರ್ಪಾದಿ ವಿಕಲ್ಪನಾಯಾಹ, ಹಗ್ಗದಲ್ಲಿ ಹಾವಿನ ಕಲ್ಪನೆ ಹೇಗೆ ಮಬ್ಬುಗತ್ತಲೆಯಲ್ಲಿ, ಮಬ್ಬುಗತ್ತಲೆಯಲ್ಲಿ ಸಂಜೆಯ ಮುಸುಕು ಮುಸುಕಿನ ಕತ್ತಲೆಯಲ್ಲಿ ಅಲ್ಲಿದ್ದಂತ ಹಗ್ಗವು ನಮಗೆ ಹಾವಾಗಿ ಹೇಗೆ ಕಂಡು ಬರುತ್ತದೆ, ಹಾವಿನ ಜೊತೆ ಜೊತೆಗೆ ಹಾವು ಕಚ್ಚಿತ್ತು ಅನ್ನುವ ಭಯ, ಆ ಕಚ್ಚಿತ್ತದಿಂದಾಗಿ ವಿಷ ಏರ್ತಾ ಇದೆ ಅನ್ನೋ ಭಯ, ಆಮೇಲೆ ಮರಣದ ಭಯ, ಎಲ್ಲವೂ ಕೂಡ ಯಾರಿಂದ, ಹಗ್ಗದಿಂದ ಹಾವಿನಿಂದ ಹಾವಿನಿಂದ. ಅವನು ಕೇಳಿದ್ರೆ ಹಗ್ಗ ತುಳಿದ್ಯೋ ಹಾವು ತುಳಿದ್ಯೋ, ಏನ ಹಾವು ತುಳಿದಿನ ಸಾತನ. ಹಾಗೆ ಅವನಿಗಿರೋ ಭಯ ಎಲ್ಲ ಯಾರ್ದು, ನಮಗಿರೋ ಭಯ ಎಲ್ಲ ಯಾವುದು, ಸಂಸಾರದ್ದು. ಏನ್ ಸಂಸಾರ, ಹಾವಿದ್ದಂತೆ. ರಜ್ಜು ಸರ್ಪಾದಿ ವಿಕಲ್ಪನಾಯ, ಹೇಗೆ ಆ ರಜ್ಜು ಸರ್ಪ ಸರ್ಪ ಅನ್ನುವಂಥದ್ದು ಹೇಗೆ ವಿಕಲ್ಪನಾಯ, ನಿರಾಸ್ಪದತ್ವ ಅನುಪಪತ್ತಿ, ಯಾವ ಆಧಾರವೂ ಇಲ್ಲದೆ ಹೇಗೆ ಸಾಧ್ಯವಿಲ್ಲವೋ. ನಮ್ಮ ಇವತ್ತಿನ ಸಂಸಾರದ ಎಲ್ಲ ನೋವುಗಳಿಗೂ ಕೂಡ ಯಾವುದೋ ಆಧಾರ ಇಲ್ಲದೆ ಇದು ಸಾಧ್ಯವಿಲ್ಲ. ಏನು ಆಧಾರ, ಏನು ಆಧಾರ, ಪರಮಾತ್ಮ ಅಂತ ಗೊತ್ತು. ಈ ಪರಮಾತ್ಮನ ಆಧಾರ ಅಂತ ಗೊತ್ತಾದ ಮೇಲೆ ಕಲ್ಪನೆ ಉಳಿತದ, ಹಗ್ಗವು ಆಧಾರ ಅಂತ ಗೊತ್ತಾದ್ಮೇಲೆ ಹಾವು ಉಳಿತದ. ಅಲ್ಲಿ ಹಾವೇ ಉಳಿದಿಲ್ಲ ಅಂತಾರೆ, ಹಾವಿನ ವಿಷ ಉಳಿತದ, ಮರಣದ ಭಯ ಉಳಿತದ, ಸಾರ ಸಗಟಾಗಿ ಹೋಗ್ಬಿಟ್ಟು. ನಿರಾಸ್ಪದತ್ವ ಅನುಪಪತ್ತಿ ಇತಿ ಪ್ರತ್ಯುಕ್ತಮೇತತ್ ಕಥಂ ಉಜ್ಜೀವೇಸಿತಿ. ಈಗಾಗಲೇ ನಾವು ಇದನ್ನ ಉತ್ತರ ಕೊಟ್ಟಿದ್ದೀವಿ, ಈಗ ಮತ್ತೆ ಜೀವ ಯಾಕೆ ತುಂಬತೀಯ? ಉತ್ತರ ನಾವು ಈಗಾಗಲೇ ಈ ವಿಷಯವನ್ನ ನಾವು ಚಿಂತನೆ ಮಾಡಿದೀವಿ. ನೀ ಮತ್ತೆ ಮತ್ತೆ ಇದಕ್ಕೆ ಜೀವ ಯಾಕೆ ತುಂಬತೀಯ ಅಂದ್ರೆ ಇದನ್ನ ಮತ್ತೆ ನೀವು ಬದುಕಿಸ್ತೀಯಾಕೆ? ಈ ಜೀವ ಯಾಕೆ ತುಂಬತೀಯ? ಅದೇ ವಿಷಯನ ಮತ್ತೆ ಯಾಕೆ ಎತ್ತೀಯ? ನೀನು ಸಿದ್ಧವಾಗಿ ಹೋಗಿದೆಯಲ್ಲ. ಆಹ ರಜ್ಜುರಪಿ ಸರ್ಪ ವಿಕಲ್ಪಸ್ಯ ಆಸ್ಪದ ಭೂತ ವಿಕಲ್ಪಿತ ಏವ ಇತಿ ದೃಷ್ಟಾಂತ ಅನುಪಪತ್ತಿ. ಆಹ ರಜ್ಜುರಪಿ ಸರ್ಪ ವಿಕಲ್ಪಸ್ಯ ಆಸ್ಪದ ಭೂತ. ಇಲ್ಲೇನಾಗಿದೆ, ಆ ಸರ್ಪದ ವಿಕಲ್ಪಕ್ಕೆ ರಜ್ಜು ಅನ್ನುವಂತಹದ್ದು ಏನಾಗಿದೆ, ಆಸ್ಪದ ಮಾಡಿಕೊಟ್ಟಿದೆ. ರಜ್ಜು ಹಾವು ಎನ್ನುವ ಕಲ್ಪನೆಗೆ ಹಗ್ಗವು ಹೀಗೆ ಆಸ್ಪದ ಮಾಡಿಕೊಟ್ಟಿದೆ. ಇತಿ ದೃಷ್ಟಾಂತ ಅನುಪಪತ್ತಿ. ನೀವು ಕೊಟ್ಟ ದೃಷ್ಟಾಂತ ಇದು ಹೊಂದಿ ಬರುವುದಿಲ್ಲ, ಹಾಗೆಯೇ ಇಲ್ಲಿ ಆಗಿದೆ ಅಂತ ಹೇಳಿಕ್ಕೆ ಏನು ಹೊರಟಿದ್ದೀರೋ ಆ ಉದಾಹರಣೆ ಮತ್ತು ಸಿದ್ಧಾಂತ ಹೊಂದಿ ಬರುವುದಿಲ್ಲ. ದೃಷ್ಟಾಂತ ಯಾವಾಗಲೂ ಸಿದ್ಧಾಂತಕ್ಕೆ ಸಪೋರ್ಟ್ ಮಾಡಬೇಕು. ದೃಷ್ಟಾಂತ ಕೊಟ್ಟು ಸಿದ್ಧಾಂತಕ್ಕೆ ಸಪೋರ್ಟ್ ಮಾಡಲಿಲ್ಲ ಅಂತಂದ್ರೆ ದೃಷ್ಟಾಂತಕ್ಕೆ ಏನು ಅರ್ಥ ಇಲ್ಲ. ಅದ ಕಾರಣ ನೀವು ಕೊಟ್ಟಂತ ದೃಷ್ಟಾಂತ ಸಿದ್ಧಾಂತವನ್ನು ಸಿದ್ಧ ಮಾಡೋದಿಲ್ಲ, ಆದ್ರಿಂದ ಉಪಯೋಗ ಇಲ್ಲ ಅಂತ ವಾದಿ ಹೇಳ್ತಾನೆ. ನ ವಿಕಲ್ಪನಾಕ್ಷಯೇ ಅವಿಕಲ್ಪಿತಸ್ಯ ಅವಿಕಲ್ಪಿತತ್ವಾದೇವ ಸತ್ವ ಉಪಪತ್ತಿ ರಜ್ಜು ಸಲ್ಪವತ್ ಅಸತ್ವಂ ಇತಿ ಚೇತ್. ಅದನ್ನ ಆಮೇಲೆ ತಗೊಂಡ್ರೆ ಮೊದಲಿನ ತಗೊಂಡ್ರೆ ವಿಕಲ್ಪನಾಕ್ಷಯೇ ಅವಿಕಲ್ಪಿತಸ್ಯ ಅವಿಕಲ್ಪಿತತ್ವಾದೇವ ಸತ್ವ ಉಪಪತ್ತೇ. ವಿಕಲ್ಪನೆಯು ಅಥವಾ ಕಲ್ಪಿತವಾದದ್ದು, ಇದು ಕಲ್ಪಿತ ಅನ್ನುವಂಥದ್ದು ಯಾವಾಗ ಸಿದ್ಧವಾಗಿ ನಿರಾಕರಿಸಲ್ಪಡ್ತದೋ ಆವಾಗ ಕಲ್ಪನಾರಹಿತವಾದಂತಹ ಅವಿಕಲ್ಪಿತವಾದಂತಹ ವಸ್ತು ಸತ್ವ ಉಪಪತ್ತೇ, ಅದು ನಮಗೆ ಹೊಂದಿ ಬರುತ್ತದೆ, ಕೂಡಿ ಬರುತ್ತದೆ. ಇದು ಇದು ಹಾವು, ಇದು ಕಲ್ಪಿತ ಎನ್ನುವುದು ಎನ್ನುವ ಸ್ಪಷ್ಟವಾದ ತಿಳುವಳಿಕೆಯನ್ನ ಹೊಂದುವುದರ ಮೂಲಕ ಅದು ನಿರಾಕರಿಸಲ್ಪಡ್ತದೆ. ಅದು ನಿರಾಕರಿಸಿದಾಗ ಅದು ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಯಾವುದು ಹಗ್ಗವು ಸ್ಪಷ್ಟವಾಗ್ತದೆ. ಆ ಹಗ್ಗವು ಸ್ಪಷ್ಟವಾದಾಗ ನೀ ಇದನ್ನ ಹೇಗೆ ಸರಿಯಲ್ಲ ಅಂತ ಹೇಳ್ತೀಯ? ಸರಿ ಅಲ್ಲ ಅಂತ ಹೇಳಿ ನಿಮ್ಗೇನು ಆಧಾರ ಬರಲಿಲ್ಲ. ಆಸ್ಪದ ಅಂದ್ರೆ ಅವಕಾಶ. ಹಾವಿನ ಇರುವಿಕೆಗೆ ಅವಕಾಶ ಮಾಡಿಕೊಟ್ಟದ್ದು ಯಾವ್ದು? ಹೌದಾ, ಹಗ್ಗವು ಅವಕಾಶ ಮಾಡಿಕೊಟ್ಟದ್ದು. ಈಗ ಈ ಹಗ್ಗ ಏನು ಅವಕಾಶ ಮಾಡಿಕೊಟ್ಟಿದೆ? ಇದು ಹಗ್ಗವೇ ಎಂದು ಸ್ಪಷ್ಟವಾಯ್ತು. ಈ ಮತ್ತ ಹಾವಿನ ಕಲ್ಪನೆಗೆ ಅವಕಾಶ ಇದೆಯಾ? ಅದನ್ನು ಹೇಳ್ತಾರೆ ದೃಷ್ಟಾಂತ ಅನುಪಪತ್ತಿ ಅಂತಾನೆ ನೀವು ಹೇಳ್ತೀರಿ, ಅದು ತಪ್ಪು. ಸತ್ವ ಉಪಪತ್ತಿ, ಸತ್ಯದ ಸ್ಪಷ್ಟತೆಯು ಆಗುತ್ತದೆ. ರಜ್ಜು ಸಲ್ಪವತ ಅಸತ್ವಂ ಇತಿ ಚೇತ ಅಸತ್ವಂ ಇತಿ ಚೇತ ಏಕಾಂತೇನ ಅವಿಕಲ್ಪಿತತ್ವಾತ್ ಅವಿಕಲ್ಪಿತ ರಜ್ಜು ಅಂಶವತ್ ಪ್ರಾಕ್ ಸರ್ಪ ಅಭಾವ ವಿಜ್ಞಾನಾತ್. ರಜ್ಜು ಸರ್ಪವತ ಅಸತ್ವಂ ಇತಿ ಚೇತ್. ಹಾವು ಹೇಗೆ ಸುಳ್ಳೇ ಸುಳ್ಳು, ಹಾಗೆ ಈ ಜಗತ್ತು ಸುಳ್ಳೇ ಸುಳ್ಳು ಅಂತ ಸಿದ್ಧವಾಗಿಬಿಡಿ. ರಜ್ಜು ಸರ್ಪವತ ಅಸತ್ವ, ಈ ಜಗತ್ತು ಸುಳ್ಳೇ ಸುಳ್ಳು ಅಂತ ಸಿದ್ಧ ಆಗಿಬಿಡಿ. ಹಾಗಲಿಕ್ಕೆ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದ್ರೆ ಹಾಗೆ ಹೇಳ್ಬೇಕಾದ್ರೆ ಜಗತ್ತಲ್ಲಿ ಇದ್ಕೊಂಡು ಹೇಳ್ತೀಯ, ಜಗತ್ತನ್ನು ಬಿಟ್ಟು ಹೇಳ್ತೀಯ. ಹೆಂಗ ಹೇಳ್ತೀಯ ಹೇಳ್ತೀಯದ್ರತ್ತ ನೀನು ಜಗತ್ತನ್ನು ಉಪಯೋಗಿಸ್ಕೋ ಇದಾಗಿ ಅಂತ ಇದ್ದ ಜಗತ್ತನ್ನು ಉಪಯೋಗಿಸ್ಕೋತೀಯ ಇಲ್ಲ ಜಗತ್ತನ್ನು ಆದ್ಮೇಲೆ ಜಗತ್ತಿದೆ ಅಂತ ಇಲ್ಲ ಅಂತ ಹೇಳಲಿಕ್ಕೆ ಬರುದಿಲ್ಲ. ರಜ್ಜು ಸರ್ಪವತ ಅಸತ್ವಂ ಇತಿ ಚೈತ ನ ಹಾಗೆ ಹೇಳಿ ಬರುದಿಲ್ಲ. ಏಕಾಂತೇನ ಅವಿಕಲ್ಪಿತತ್ವಾತ್ ಅವಿಕಲ್ಪಿತ ರಜ್ಜು ಅಂಶವತ್ ಪ್ರಾಕ ಸರ್ಪ ಅಭಾವ ವಿಜ್ಞಾನಾತ್ ವಿಕಲ್ಪನಾಕ್ಷಯೇ ಅವಿಕಲ್ಪಿತಸ್ಯ ಅವಿಕಲ್ಪಿತತ್ವಾದೇವ ವಿಕಲ್ಪನೆಯು ಕ್ಷಯವಾಗಿ ಹೋದಾಗ ಅವಿಕಲ್ಪಿತವಾದ ಹಗ್ಗವು ಅವಿಕಲ್ಪಿತವಾದ ಹಗ್ಗವಾಗಿ ಉಳಿದಿರುತ್ತದೆ. ರಜ್ಜು ಸರ್ಪವತ ಅಸತ್ವಂ ಇತಿ ಚೇತ ಹಾಗಾದ್ರೆ ಸರ್ಪ ಇಲ್ಲೇ ಇಲ್ಲ ಅಂತ ಹೇಳಬೇಕು. ನ ಹಾಗೆ ಹೇಳಲಿಕ್ಕಾಗೋದಿಲ್ಲ. ಏಕೆಂದರೆ ಏಕಾಂತೇನ ಅವಿಕಲ್ಪಿತತ್ವಾತ ಅವಿಕಲ್ಪಿತ ರಜ್ಜು ಅಂಶವತ ಪ್ರಾಕ್ ಸರ್ಪ ಅಭಾವ ವಿಜ್ಞಾನಾತ್ ಒಂದು ದೃಷ್ಟಿಯಲ್ಲಿ ನೋಡಿದ್ಯಾದ್ರೆ ಏಕಾಂತೇನ ಅವಿಕಲ್ಪಿತತ್ವಾತ್ ಹಾವು ಕಲ್ಪಿತವೇನಹ ಹಗ್ಗವು ಕಲ್ಪಿತವಲ್ಲಲ್ಲ. ಹಗ್ಗ ಏನು? ಅವಿಕಲ್ಪಿತ. ಅವಿಕಲ್ಪಿತವಾದ ಹಗ್ಗದಲ್ಲಿ ಅವಿಕಲ್ಪಿತ ರಜ್ಜು ಅಂಶವತ ಪ್ರಾಕ್ ಸರ್ಪ ಅಭಾವ ವಿಜ್ಞಾನ ಇದು ಸರ್ಪವೇ ಎಂದು ತಿಳಿಯುವ ಪ್ರಾಕ್ ಪೂರ್ವದಲ್ಲಿ ಆ ಹಗ್ಗವು ಹೇಗಿತ್ತು? ಅವಿಕಲ್ಪಿತ. ಇದು ಸರ್ಪವೇ ಇದು ಹಾವು ಎಂದು ತಿಳಿಯುವ ಪೂರ್ವದಲ್ಲಿ ಹಗ್ಗ ಹೇಗಿತ್ತು? ಹಗ್ಗ ಹೇಗಿತ್ತು? ಹಗ್ಗ ಹಗ್ಗದಂತೆ ಇತ್ತು. ಹೌದು, ಅಲ್ಲಿ ಸರ್ಪ ಅಭಾವ ವಿಜ್ಞಾನ ಆತ ಅಲ್ಲಿ ಸರ್ಪ ಅನ್ನುವಂಥದ್ದು ಇದ್ದಿದ್ದೇ ಇಲ್ಲ. ಈಗ ಮಾತ್ರ ಸರ್ಪ ಇದೆ ಕಲ್ಪಯಿತಶ್ಚ ಈಗ ಮಾತ್ರ ಸರ್ಪ ಇದೆ. ಹಾಗಾದ್ರೆ ಯಾವ ಸರ್ಪವು ಈಗ ಮಾತ್ರ ಇದೆಯೋ ಮುಂಚೆ ಇದ್ದಿದ್ದಿಲ್ಲವೋ? ಪ್ರಾಗ ವಿಕಲ್ಪನಾ ಉಪಪತ್ತೆಯೇ ಸಿದ್ಧತ್ವ ಸಿದ್ಧತ್ವ ಅಭ್ಯುಪಗಮಾತ ಅಸತ್ವ ಅನುಪಪತ್ತಿ. ಇನ್ನೊಸಲ ಸರ್ಪ ವಿಕಲ್ಪನಾ ಪೂರ್ವದಲ್ಲಿ ಅವಿಕಲ್ಪಿತವಾದ ಹಗ್ಗವು ಇತ್ತು, ಈಗ ಹಾವು ಇದೆ ಅಂದ್ರೆ ಈ ಮಧ್ಯದಲ್ಲಿ ವಿಕಲ್ಪಿಸುವವನೊಬ್ಬನಿದ್ದಾನೆ ಅಂತ ಆಯ್ತಲ್ಲ. ಯಾರವನು? ಹಾ, ಯಾರವನು? ನಾನು. ಯಾವ ನಾನು? ಹಗ್ಗವನ್ನು ತಿಳಿದವನು, ಹಗ್ಗವನ್ನು ತಿಳಿದೇ ಇದ್ದವನು. ಅಪ್ಪ, ಹಗ್ಗವನ್ನ ತಿಳಿಯದೇ ಇತ್ತು ಅಂದ್ರೆ ಅದ್ವೈತವನ್ನ ತಿಳಿಯದೇ ಇದ್ದವನು ದ್ವೈತವನ್ನ ಕಲ್ಪಿಸ್ತಾನೆ. ದಟ್ಸ್ ವಾಟ್ ದೇ ಆರ್ ಡ್ರೈವಿಂಗ್ ಅಟ್. ಅದ್ವೈತವನ್ನ ತಿಳಿಯದೇ ಇದ್ದವನು ದ್ವೈತವನ್ನ ಕಲ್ಪಿಸ್ತಾನೆ. ಹಗ್ಗವು ಅದ್ವೈತವಾದ ಹಗ್ಗ, ಅದು ಏಕಾಂತವಾಗಿದೆ. ಅದನ್ನು ತಿಳಿಯದೇ ಇದ್ದವನು ಏನ್ ಮಾಡ್ತಾನೆ? ಅಲ್ಲೇ ಹಾವನ್ನ ವಿಕಲ್ಪನೆ ಮಾಡ್ತಾನೆ. ಇಂತಹ ದ್ವೈತವೇ ಸತ್ಯ ಎನ್ನುವ ಅರಿವಿನಿಂದ ಕುಳಿತಂಥವನ ಇವನ ವಿಚಾರಗಳನ್ನು ಶಾಸ್ತ್ರವು ಹೇಗೆ ವಿರೋಧಿಸುತ್ತದೆ? ಕಥಂ ಪುನಃ ಸ್ವರೂಪೇ ವ್ಯಾಪಾರ ಅಭಾವೇ ಶಾಸ್ತ್ರಸ್ಯ ದ್ವೈತ ವಿಜ್ಞಾನ ನಿವರ್ತಕತ್ವಂ ನೈಷ ದೋಷ. ಶಾಸ್ತ್ರಕ್ಕೆ ಆತ್ಮಸ್ವರೂಪವನ್ನು ನಿರ್ಣಯಿಸುವುದಕ್ಕೆ ಯಾವ ಪ್ರಮಾಣಗಳು ಇಲ್ಲದೆ ಹೋದರೆ ಸ್ವರೂಪೇ ವ್ಯಾಪಾರ ಅಭಾವೇ. ಸ್ವರೂಪೇ ಅಂದ್ರೆ ಏನು? ಆತ್ಮವಿಚಾರ. ಆ ಆತ್ಮವಿಚಾರವನ್ನು ತಿಳಿಸುವುದರಲ್ಲಿ ಶಾಸ್ತ್ರಕ್ಕೆ ಶಕ್ತಿ ಇಲ್ಲ ಅಂತಾಗಿದ್ದಾದ್ರೆ ದ್ವೈತ ವಿಜ್ಞಾನಿ ವರ್ತಕತ್ವ ಕಥಂ, ದ್ವೈತವನ್ನು ನಿರಾಕರಿಸೋದು ಹೇಗೆ? ಅದ್ವೈತವನ್ನ ಸಿದ್ಧ ಮಾಡುವಂತ ಶಕ್ತಿ ಶಾಸ್ತ್ರಕ್ಕೆ ಇಲ್ಲದೆ ಹೋದರೆ ದ್ವೈತವನ್ನ ನಿರಾಕರಿಸೋದು ಹೇಗೆ ಅಂತ ಪ್ರಶ್ನೆಯನ್ನು ಎತ್ಕೊಳ್ತಾನೆ. ಎಲ್ಲರೂ ನಾವು ದ್ವೈತದಲ್ಲಿ ಇದ್ದೇವೆ. ಇದು ಎರಡನೇ ಮಾತಿಲ್ಲ. ಇದು ಗುರು ಶಿಷ್ಯ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಾಂಧವರು ಸಂಬಂಧಿಕರು ಕೆಟ್ಟವರು ಒಳ್ಳೆಯವರು ಶತ್ರುಗಳು ಮಿತ್ರಗಳು ರಾಗ ದ್ವೇಷಗಳು ಕೋಪತಾಪಗಳು ಎಲ್ಲ ಏನು ಇವು ದ್ವೈತ, ಒಟ್ಟು ದ್ವೈತ ಇದು. ಇದೆಲ್ಲ ಹೇಳಬೇಕ ಚಂದ ಇರ್ತದೆ. ಜೀವಾತ್ಮ ಪರಮಾತ್ಮ ನಾವು ನೀವು ದ್ವೈತದಲ್ಲಿ ಎಲ್ಲ ಮಾತಾಡೋದು ಅಂದ್ರೆ ನಮ್ಗೆ ಜಾಮೂನ್ ಸಿಗ್ತದೆ, ಉಪ ಚಪಾತಿ ಸಿಗ್ತದೆ, ರೊಟ್ಟಿ ಸಿಗ್ತದೆ, ಎಲ್ಲ ಸಿಗ್ತದೆ. ದ್ವೈತವನ್ನ ನಾವು ವ್ಯವಹಾರ ಮಾಡಿದ್ರೆ ನಮ್ಗೆ ಏನ್ ಸಿಗ್ತದೆ? ನಾವೇ ಹೇಳಿದ್ರೆ ನಿಮಗೆ ಸಚ್ಚಿದಾನಂದ ಕಿಂಚಿತ್ತೂ ಉಪಯೋಗ ಬರುದಿಲ್ಲ. ಎಲ್ಲಿ ವ್ಯವಹಾರ ಏನ್ ಉಪಯೋಗ ಬರ್ತದೆ ಹೇಳ? ಸಚ್ಚಿದಾನಂದ ವ್ಯವಹಾರ ಮಾಡಿದವ್ರು ಯಾರ ಕಂಡು ಬಂದಾರ ನಿಮಗೆ? ನಾವು 40 ವರ್ಷ ಆಯ್ತು, ನಮಗೂ ನಮಗೂ ಯಾರು ಕಂಡು ಬಂದ ಸಚ್ಚಿದಾನಂದನ ವ್ಯವಹಾರಕ್ಕೆ ಹಚ್ಚಿದವ್ರು? ಇಲ್ಲಪ್ಪ, ಬರುದಿಲ್ಲ. ಒಂದು ವೇಳೆ ಶಾಸ್ತ್ರಕ್ಕೆ ಆತ್ಮ ವಿಚಾರದಲ್ಲಿ ಯಾವ ವ್ಯಾಪಾರವೂ ಇಲ್ಲದೆ ಹೋಗಿದ್ದೆ ಆದರೆ ಈ ದ್ವೈತವನ್ನ ಅಳಸೋದು ಹೆಂಗೆ? ಈಗ ದ್ವೈತವು ನಮಗೆ ನೋವನ್ನು ಕೊಡ್ತಾ ಇದೆ. ಇದ್ರೆ ನಮಗೇನು ಅದನ್ನ ತೊಲಗಿಸ್ಬೇಕು ಅನ್ನೋಂತ ಬುದ್ಧಿ ನಮಗೇನಿಲ್ಲ. ನಿರಾಕರಿಸ್ಬೇಕು ಅನ್ನುವಂತಹ ಭಾವ ನಮಗೇನಿಲ್ಲ. ಅದು ನೋವು ಕೊಡ್ತದೆ. ಇವತ್ ಚಂದ, ಈಗ ಚಂದ, ಈ ಕ್ಷಣ ಚಂದ, ಮುಂದಿನ ಕ್ಷಣ ಇಲ್ಲ. ನೋಟ್ ಬಂದಿ ಸುಖ ಕೊಡ್ತೋ ದುಃಖ ಕೊಡ್ತೋ ಇನ್ನು ತನಕ ಯಾರಿಗೂ ಖಚಿತವಾಗಿ ಹೇಳಿ ಕಡೆ ನಿತ್ಯ ಅಂತ ಆಯ್ತು. ಯಾರಿಗೂ ಹೇಳಲಿಕ್ಕೆ ಆಗ್ತಾ ಇದೆ. ಒಂದು ಕೆಲಸ ಮಾಡೋಣ, ಇದೆಲ್ಲ ಕೂತ್ಕೊಂಡು ಬೆಳಗಿನ ಸಮಯದಲ್ಲಿ ಯಾಕೆ ತಿಳ್ಕೋಬೇಕು? ಮಾಡಿ ಬೇಕಾದಷ್ಟು ಕೆಲಸ ಏನು ಮಾಡಿದ್ರು ನೀವ? ತಲೆ ಬ್ಯುಸಿ ಶೆಡ್ಯೂಲ್ ಹಾಕೊಂಡ್ಬಿಟ್ಟಿರ ಮಾಡೋದು ಏನಿಲ್ಲ. ಅದ್ರ ದೊಡ್ಡ ಸಮಸ್ಯೆ ಎದುರಿಗೀಗ ಹಗ್ಗವನ್ನ ಎಲ್ಲಿವರೆಗೂ ತಿಳಿಯೋದಿಲ್ಲ ಅಲ್ಲಿವರೆಗೂ ನಮಗೆ ಹಾವಿನ ಭ್ರಮೆ ಹೋಗೋದಿಲ್ಲ. ಹಾವಿನ ಭ್ರಮೆ ಹೋಗ್ಬೇಕು ಅಂದ್ರೆ ಹಗ್ಗವನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ಹಾಗೆಯೇ ಆತ್ಮನನ್ನ ಚೆನ್ನಾಗಿ ತಿಳಿಸ, ಆವಾಗ ಸಂಸಾರದ ಭಯ ಪೂರ್ತಿ ನಾಶವಾಗುತ್ತೆ. ಹೇಗೆ ಆತ್ಮನನ್ನು ಚೆನ್ನಾಗಿ ತಿಳಿಸೋದು? ಹೇಗೆ? ಪ್ರಮಾಣ. ದ್ವೈತವನ್ನು ತೊಲಗಿಸಲಿಕ್ಕೆ ಪ್ರಮಾಣ ಇಲ್ಲ, ಅದ್ವೈತವನ್ನು ತಿಳ್ಕೊಳ್ಳಿಕ್ಕೆ ನಾವು ಅಧಿಕಾರಿಗಳಿಲ್ಲ. ಮಧ್ಯದ ದಾರಿ ಯಾವುದು? ಶೂನ್ಯ. ಇನ್ನು ಅಲ್ಲಿ ದಾರಿಯೊಳಗೆ ಇದೆ ನಾವಿನ್ನು ಇದು ಪರಿಹಾರ ಪ್ರಯತ್ನ ಮಾಡ್ತಾರೆ ನೋಡ್ರಿ. ನೈಷ ದೋಷ ರಜ್ವಾ ಸರ್ಪಾಧಿವತ ಆತ್ಮನಿ ದ್ವೈತಸ್ಯ ಅವಿದ್ಯಾ ಅಧ್ಯಸ್ತತ್ವಾತ್. ಏನು ತಪ್ಪಿಲ್ಲಪ್ಪ ಇದರೊಳಗೆ? ರಜ್ಜುವಿನಲ್ಲಿ ಸರ್ಪಾಧಿವತ ಸರ್ಪದಂತೆ ನೋಡಿ ಚಂದ. ದೃಷ್ಟಾಂತ ದ್ರಾಷ್ಟಾಂತ, ದೃಷ್ಟಾಂತ ಏನು ರಜ್ಜು ಸರ್ಪ ದೃಷ್ಟಾಂತ, ದ್ರಾಷ್ಟಾಂತ ಏನು ಆತ್ಮ. ಹೌದಾ? ಆತ್ಮ ಆತ್ಮನಲ್ಲಿ ಜೀವಾತ್ಮನ ಆರೋಪ. ಆತ್ಮನಲ್ಲಿ ಜೀವಾತ್ಮನ ಆರೋಪ, ಹಗ್ಗದಲ್ಲಿ ಹಾವಿನ ಆರೋಪ. ಹಾಗೆ ಇಲ್ಲೇನಾಗಿದೆ, ಆತ್ಮನಲ್ಲಿ ಜೀವಾತ್ಮನ ಆರೋಪ. ರಜ್ಜು ಆಮ್ ಸರ್ಪಾಧಿವತ, ಹಗ್ಗದಲ್ಲಿ ಹಾವನ್ನು ಹೇಗೆ ವಿಕಲ್ಪಿಸಲಾಯಿತೋ ಅದೇ ಪ್ರಕಾರ ಆತ್ಮನಿ ದ್ವೈತಸ್ಯ ಅವಿದ್ಯಾ ಅಧ್ಯಸ್ತತ್ವಾತ. ಏನಾಗಿದೆ, ದ್ವೈತ ಎನ್ನುವಂತಹ ಆರೋಪ ಆಗಿದೆ. ಅಲ್ಲಿ ಹಾವು ಎನ್ನುವುದು ಹೇಗೆ ಆರೋಪವಾಗಿದೆಯೋ ಇಲ್ಲಿ ಹಾಗೆ ದ್ವೈತ ಎನ್ನುವುದು ಆರೋಪವಾಗಿದೆ. ದ್ವೈತ ಅಂದ್ರೆ ಏನು, ಮತ್ತೆ ನೀವು ದ್ವೈತ ಅಂದ್ರೆ ದ್ವೈತ ಸಿದ್ಧಾಂತಕ್ಕೆ ಹೋಗ್ತೀರಾ? ದ್ವೈತ ಅನ್ನೋ ಶಬ್ದನ ಸ್ವತಂತ್ರವಾಗಿ ನಿಷ್ಪಕ್ಷಪಾತವಾಗಿ ಹಿಂದೆ ಮುಂದೆ ಯಾವುದೇ ಪ್ರಕಾರವಾದಂತಹ ಅಟ್ಯಾಚ್ಮೆಂಟ್ ಇಟ್ಕೊಳ್ಳದೇನೆ ಅದನ್ನು ನೋಡಿ. ಅದೊಂದು ವೇ ಆಫ್ ಥಿಂಕಿಂಗ್, ಅದೊಂದು ಚಿಂತನಾ ಕ್ರಮ. ಎಷ್ಟು ಮಟ್ಟಿಗೆ ಚಿಂತನಾ ಕ್ರಮದಲ್ಲಿ ಸಾರ್ವತ್ರಿಕ ಅನುಭವಗಳೇ ಆಗಲಿ ಪ್ರಮಾಣ ಜೋಡಿಸಿಕೊಂಡೇ ಆಗಲಿ ತರ್ಕದ ಆಧಾರ ಇದೆಯೋ ಇಲ್ಲೋ ಎನ್ನುವುದು ಎಷ್ಟು ಮಟ್ಟಿಗೆ ಚಿಂತನೆ ಮಾಡೇ ನೋಡಬೇಕದು. ಅನ್ಯಥಾ ಅದೊಂದು ವಿಚಾರಧಾರ. ಈ ವಿಚಾರಧಾರ ನಿರಾಧಾರಿತವಾಗಿದೆ. ಈ ವಿಚಾರಧಾರ ಪ್ರಮಾಣದಲ್ಲಿ ನಿರಾಧಾರಿತವಾಗಿದೆ. ಹೀಗಾಗಿ ಜಿಜ್ಞಾಸಕ್ಕೆ ತಗೊಂಡಿದೆ. ಎಷ್ಟು ಮಟ್ಟಿಗೆ ನಿರಾಧಾರ, ಎಷ್ಟು ಮಟ್ಟಿಗೆ ನಿರಾಧಾರ, ಅದಕ್ಕೊಂದು ಗಟ್ಟಿಗೆ ಹೆಚ್ಚಬೇಕು, ಅದಕ್ಕೊಂದು ಕೊನೆ ಮುಟ್ಟಿಸ್ಬೇಕು ಅಂತ ನಾವು ಚಿಂತನೆಗೆ ತಗೊಂಡಿದ್ದು. ಇಲ್ಲಿ ಸರಿ ತಪ್ಪು ಅನ್ನುವಂಥದ್ದನ್ನ ಹಠ ಮಾಡಿ ಉಳಿಸ್ಕೊಳಿಕ್ಕಲ್ಲ. ಅವಿದ್ಯಾ ಅಧ್ಯಸ್ತತ್ವ ಏನಾಗಿದೆ, ದ್ವೈತಸ್ಯ ಅವಿದ್ಯ. ಆತ್ಮನಿ ದ್ವೈತಸ್ಯ ಅವಿದ್ಯಾ ಅಧ್ಯಸ್ತತ್ವ. ಆತ್ಮನಲ್ಲಿ ದ್ವೈತ ಎನ್ನುವುದು ಅಜ್ಞಾನದಿಂದಾದ ಅಧ್ಯಾಸ. ಆತ್ಮನಲ್ಲಿ ದ್ವೈತ ಎನ್ನುವುದು ಅಜ್ಞಾನದಿಂದ ಆದಂತಹ ಅಧ್ಯಾಸ. ಈ ಅಧ್ಯಾಸವಲ್ಲಿರೋದ್ರಿಂದ ಹೇಗಿರ್ತೀರ ನೀವು ಅಧ್ಯಾಸ ಅಂತೇಳಿ ಅನುಭವದೋಗಿದೆ ನೋಡಪ್ಪ. ಕಥಂ ಸುಖಿ ಅಹಂ ದುಃಖಿ ಮೂಢಃ ಜಾತಃ ಮೃತಃ ಜೀರ್ಣಃ ದೇಹವಾನ್ ಪಶ್ಯಾಮಿ ವ್ಯಕ್ತಃ ಅವ್ಯಕ್ತಃ ಕರ್ತಾ ಫಲೀ ಸಂಯುಕ್ತಃ ವಿಯುಕ್ತಃ ಕ್ಷೀಣಃ ವೃದ್ಧಃ ಅಹಂ ಮಮ ಏತೇ ಇತ್ತೇವ ಮಾದಯಃ ಸರ್ವೇ ಆತ್ಮನಿ ಅಧ್ಯಾರೋಪ್ಯಂತೆ. ಇಷ್ಟು ಆರೋಪಗಳನ್ನು ನಾವು ಮಾಡ್ಕೊಂಡಿವಿ ಅಜ್ಞಾನದಿಂದ. ಎಲ್ಲಿ ಮಾಡ್ಕೊಂಡಿವಿ? ನಮ್ಮ ಮೇಲೆ ನಾವೇ ಮಾಡ್ಕೊಂಡಿವಿ. ಲೋಕಲ್ ನಮ್ಮ ಈ ಆರೋಪಗಳಿಗೆ ಬೇರೆ ಯಾರೂ ಕಾರಣರಲ್ಲ. ಈ ಆರೋಪಗಳು ನಮ್ಮಿಂದನೇ ಆಗಿವೆ. ಯಾರ ಮೇಲೆ? ನಮ್ಮ ಮೇಲೇನೆ. ಯಾರ ಬಗ್ಗೆಗೆ? ನಮ್ಮ ಬಗ್ಗೆಗೇನೆ. ನಾನು ದರಿದ್ದ, ಯಾರು ಹೇಳಿದ್ರೆ ನೀನು ದರಿದ್ರ ಅಂತೀನಿ? ನಾನು ಹೇಳ್ತೀನಿ, ನಾನು ದರಿದ್ರ ಮುಗಿದೇ ಹೋಗ್ತಾರೆ. ನಾನು ದುಃಖಿ, ನಾನು ಪಾಪಿ, ನಾನು ಹುಟ್ಟಬಾರ್ದಾಗಿತ್ತು. ಯಾರು ಹೇಳ್ತಾರ? ನಾನು ಹೇಳ್ತೇನಲ್ಲ. ಇವೆಲ್ಲ ಆರೋಪಿತ. ಲಿಸ್ಟ ಕೊಡ್ತಾರೆ, ನಾನು ದುಃಖಿ, ನಾನು ಸುಖಿ, ನಾನು ಮೂರ್ಖ, ನಾನು ಜಾತಃ ಹುಟ್ಟಿದ್ದೇನೆ, ಹ್ಯಾಪಿ ಬರ್ತ್ಡೇ ಅಂತಹ, ಹ್ಯಾಪಿ ಡೆತ್ ಡೇ, ದೇಹವಾನ್, ನಾನು ಇನ್ನಿತ್ತ ದೇಹವನ್ನು ಹೊಂದಿದ್ದೀನಿ, ಪಶ್ಯಾಮಿ ಅಹಂ, ನಾನು ನೋಡ್ತೀನಿ, ವ್ಯಕ್ತ, ನಾನು ಅವ್ಯಕ್ತ, ನಾನು ಕರ್ತ, ನಾನು ಫಲವನ್ನು ಉಣ್ತೀನಿ, ನಾನು ಸಂಯುಕ್ತ, ವಿಯುಕ್ತ, ನಾನು ಕೂಡಿ ಬಾಳ್ವೆ ಮಾಡ್ತೀನಿ. ಯಾಕೋ ಇತ್ತೀಚೆಗೆ ಕೂಡಿ ಬಾಳ್ವೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕ್ಷೀಣ, ನಾನು ಸ್ವರ್ಗೇನಿ, ವೃದ್ಧ, ನಾನು ವೃದ್ಧಾಪ್ಯವನ್ನು ಪ್ರವೇಶ ಮಾಡಿದ್ದೀನಿ. ಅಹಂ ಮಮ ಏತೆ ಇತ್ತೇವ ಮಾತೆಯ ಸರ್ವೇ ಆತ್ಮನೇ ಅಧ್ಯಾರೋಪ. ಯಾರು ಅವಿವೇಕಿನ, ಯಾರು ಅವಿವೇಕಿನ, ವಿವೇಕದ ಕೊರತೆ ಇತ್ತು. ಅದು ಅವನಿಗೆ ತಿಳಿತು ಅಂದ್ರೆ ಆಮೇಲೆ ಮೂರ್ಖ ಅಂದ್ರೆ ಏನ್ ತಪ್ಪಿಲ್ಲ. ಅದು ತಿಳಿದನೆ ನಾವು ಮೊದ್ಲೇ ಹೇಳ್ಬಿಟ್ರೆ ಅಫೆಂಡ್ ಆಗ್ತಾನೆ. ಅದ್ಕಣ್ಣ ಯಾರಪ್ಪ ಅಂತಂದ್ರೆ ವಿವೇಕದ ಕೊರತೆ ಇದ್ದವರು, ವಿವೇಕದ ಕೊರತೆ ಇದ್ದವರು ಈ ಪ್ರಕಾರವಾಗಿ ಅಧ್ಯಾರೋಪ ಮಾಡ್ಕೊಂಡ್ರು. ಆತ್ಮ ಆತ್ಮ ಏತೇಷು ಏತೇಷು ಅನುಗತಃ ಅನುಗತಃ ಸರ್ವತ್ರ ಸರ್ವತ್ರ ಅವ್ಯಭಿಚಾರಾತ್ ಅವ್ಯಭಿಚಾರಾತ್ ಯಥಾ ಯಥಾ ಸರ್ಪಧಾರಾದಿ ಸರ್ಪಧಾರಾದಿ ವೇದೇಷು ವೇದೇಷು ರಜ್ಜುಃ ಯಾವಾಗ ಯಾವಾಗ ನಾನು ಮೂರ್ಖ ಅಂತೀಯೋ, ಯಾವಾಗ ಯಾವಾಗ ನಾನು ಸುಖಿ ಅಂತೀಯೋ, ಯಾವಾಗ ಯಾವಾಗ ನಾನು ಪಾಪಿ ದುಃಖಿ ಅಂತೀಯೋ, ಆವಾಗ ಆವಾಗ ಎಲ್ಲ ಅಲ್ಲಿ ಒಳಗಿರುವುದು ಆತ್ಮನೇ. ಆವಾಗ ಆವಾಗೆಲ್ಲ ಯಾರಿದ್ದಾರಲ್ಲಿ ಆತ್ಮನೇ ಇರುವುದು. ನಾನು ಸ್ವರ್ಗಿದ್ದೀನಿ, ಆತ್ಮ ಸ್ವರ್ಗಿಲ್ಲ. ನಾನು ನೋಡಿದ್ದೀನಿ, ಆತ್ಮ ನೋಡಿಲ್ಲ. ಆತ್ಮ ನಿಲ್ಲದೀನಿ, ನೋಡುವುದಿಲ್ಲ. ಆತ್ಮ ಇದಾನಲ್ಲಿ ಅಲ್ಲಿ ಹೇಳ್ತಾರೆ, ಆತ್ಮ ಏತೇಷು ಅನುಗತಃ, ಇವೆಲ್ಲವುಗಳನ್ನು ಒಳಹೊಕ್ಕು ಆತ್ಮ ಇದ್ದಾನೆ. ಅದು ಹೇಗಿದ್ದಾನೆ, ಸರ್ವತ್ರ ಅವ್ಯಭಿಚಾರಾತ್, ಯಾವ ಎಲ್ಲವುಗಳಲ್ಲಿ ಇದ್ದಾನೆ, ಯಾವುಗಳಿಂದಲೂ ಇವನಲ್ಲಿ ಯಾವ ಬದಲಾವಣೆ ಆಗೋದಿಲ್ಲ. ಎಲ್ಲವುಗಳಲ್ಲಿದ್ದಾನೆ, ಅವು ಯಾವುಗಳು ಇವನನ್ನು ಬದಲು ಮಾಡೋದಿಲ್ಲ. ಎಲ್ಲ ಉಪಾಧಿಗಳ ಮಧ್ಯದಲ್ಲಿ ಈ ಉಪಾಧಿಯು ಸೊರಗೀತು, ಸೊಕ್ಕೀತು. ಆದ್ರೆ ಆತ್ಮ ಸೊರಗುವುದೂ ಇಲ್ಲ, ಸೊಕ್ಕುವುದು ಹೌದಾ? ಅವ್ಯಭಿಚಾರ ಹೇಗಪ್ಪ ಅಂದ್ರೆ, ಹಗ್ಗ ರಜ್ಜು ಹಗ್ಗದಲ್ಲಿ ಕೆಲವು ಸರ್ಪವನ್ನು ಕಾಣ್ತಾರೆ, ಕೆಲವು ದಾರ ಕೋಡಿ ಹರಿತಾ ಇದೆ, ನೀರು ಹರಿದ ನೀರು ಸೋರ್ತಾ ಇರ್ತದೆ, ಹರಿತಾ ಇದೆ. ಏ ಹಾವು ಆಚೆ ಹೋಗ್ಬೇಕು, ಅವ್ರು ಹೇಳ್ತಾರೆ ಅಲ್ಲಿ ನೀರಿದೆ, ಜಾರಿಗಿರಿ, ಹುಷಾರಾಗಿದೆ. ಏನ್ ನೋಡಿ ಹೇಳಿದ್ರು ಅವರು, ಏನ್ ನೋಡಿ ಹೇಳಿದ್ರು, ಹಗ್ಗ ನೋಡಿ, ಹಗ್ಗ ತುಳ್ಳು ಬಿದ್ದಿರ್ತದೆ. ಒಬ್ರಿಗೆ ಯಾವ ತರ ಕಾಣಿಸ್ತದೆ, ಹಾವ್ ತರ, ಇನ್ನೊಬ್ರಿಗೆ ಯಾವ ತರ, ನೀರಿನ ತರ. ಮತ್ತೆ ಕೆಲವು ಮಂದಿ ಹಾಕ್ತದೆ ಭೂಕಂಪನ, ಬಿರುಕು ಬಿರುಕು ಬಿಟ್ಟ ಕಾಣಿಸ್ತದೆ. ಅದಕ್ಕೆ ಆದಿ ಪದಾರ್ಥ ಸರ್ಪ ಧಾರ ಆದಿ ಭೇದೇಶು ರಜ್ಜು. ಎಷ್ಟು ರಜ್ಜು ಹಾಗಾದ್ರೆ, ಅವನಿಗೆ ನೀರಿನಂತೆ ಕಾಣ್ತು, ಇವನಿಗೆ ಕೋಡಿ ಅಂತ ಕಾಣ್ತು, ಇವನಿಗೆ ಎರಕಲು ಬೀಡಿ ಅಂತ ಕಾಣ್ತು, ಒಬ್ಬರಿಗೆ ಹಾವಂತೆ ಕಾಣ್ತು. ಹಾಗಾದ್ರೆ ಎಷ್ಟು ಹಗ್ಗಗಳಿವೆ? ಒಂದೇ ಆತ್ಮನು ಅನೇಕಾನೇಕ ಉಪಾಧಿಗಳಾಗಿ ತೋರ್ತಾನೆ, ಹೌದಾ? ಸರ್ಪಧಾರಾದಿ ಭೇದೇಶು ರಜ್ಜು